ಕಾಲ ಬಂತಣ್ಣ, ರಜದಳದ ಮೇಲೆ ಬಂದು ಬಿಡಿ ಕಾಲ ಬಂತಣ್ಣ, ರಜದಳದ ಮೇಲೆ ಬಂದು ಸುಜಿ ಕಾಲ ಬಂತಣ್ಣ, ತುರ್ವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಹಾಗೂ ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡನ್ನು ಕೇಳ್ತಾ ಇದ್ದೀರಿ. ಈಗ ಒಂದು ಪ್ರಕಟಣೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಎಲ್ ಅನುಕುಮಾರ್ ಹಾಗೂ ಸಂಗಡಿಗರಿಂದ ಇನ್ನೊಂದು ಸುಗ್ಗಿ ಕುಣಿತದ ಹಾಡು. ಚೆಲುವೈ ಚೆನ್ನೀಗ ಚೆಲುವಂದಗಾರನು ಅರಮನೆ ಮುಂದೆ ಸರಸಾಕೆ, ಅರಮನೆ ಮುಂದೆ ಸೊರಸಜ್ಜು ಜಾಡುವಾಗ ನಾ ಚೊಂದ ಮಾತ ನುಡಿದಾರೋ. ಮುಂದೆ ಸರಸಾಕೆ, ಅರಮನೆ ಮುಂದೆ ಸರಸಾಕೆ ಎಂಬರವೇ ಗಡಬೀಸಿ ಚಲುವಯ್ಯ ಸ್ವಾಮಿ ನಿನ್ನ ಮದುವೆ ಶನಿವಾರ